ಮತ್ತೆ ಹಬ್ಬದ ದಿನ ಹಬ್ಬದ ದಿನಾನೂ ಸಿಗುತ್ತೆ. ಲಿಟಲ್ ಗ್ಯಾಸ್ ನಲ್ಲಿ ಈ ಡೆಲಿವರಿ ಬಾಯ್ಗೆ ವೇಟ್ ಮಾಡೋ ತಾಪತ್ರೇನೂ ಇಲ್ಲ. ನನಗ್ ಬೇಕಾದಾಗ ಹೋಗಿ ತಗೊಂಡ್ ಬರ್ತೀನಿ. ಡ್ರಾಪ್ ಇನ್, ಪೇ ಅಪ್, ಪಿಕಪ್, ಹೊಸ ಗಾಳಿ, ಹೊಸ ಬೆಳಕು. ಲಿಟಲ್ ಗ್ಯಾಸ್ ಕಂಪನಿ, ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವ ಕುರಿತು ಮಂಡ್ಯ ತಾಲೂಕು ದುದ್ದ ಹೋಬಳಿ ಜಯಪುರ ಗ್ರಾಮದ ಪ್ರಗತಿಪರ ಕೃಷಿಕ ಜೆಬಿ ಜಯರಾಮು ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರಗತಿಪರ ಕೃಷಿಕರಾದ ಜೆಬಿ ಜಯರಾಮು ಅವರು. ಮಂಡ್ಯ ಜಿಲ್ಲೆ ದುದ್ದ ಹೋಬಳಿಯ ಜೈಪುರದಲ್ಲಿ ಇವರು ಕೃಷಿಯಲ್ಲಿ ನಿರತರಾಗಿದ್ದಾರೆ. ಕೃಷಿಯವರಿಗೆ ಜೀವನದಲ್ಲಿ ಬೇಕಾದ್ದನ್ನೆಲ್ಲ ಕೊಟ್ಟಿದೆ ಅಂತ ಭಾಳ ಸಂತೃಪ್ತಿಯಿಂದ ಜಯರಾಮು ಅವರು ಹೇಳ್ತಾರೆ. ಇರುವಂತಹ ಒಂದು ಎಕರೆ ಪ್ರದೇಶದಲ್ಲೇ ಅವರು ಭತ್ತ ಬೆಳ್ಕೊಳ್ತಾರೆ ಅರ್ಧ ಎಕರೆ ಪ್ರದೇಶದಲ್ಲಿ. ಇನ್ನರ್ಧ ಎಕರೆ ಪ್ರದೇಶದಲ್ಲಿ ಸಮಗ್ರ ಕೃಷಿ ವಿಧಾನಗಳನ್ನು ಅನುಸರಿಸಿಕೊಂಡು ತರಕಾರಿ ಬೆಳೆಯನ್ನು ಬೆಳೀತಾರೆ, ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಸಾವಯವ ಕೃಷಿ ಪ್ರಕಾರದಲ್ಲೇ ಅವರು ಯಶಸ್ಸನ್ನು ಕಂಡಿದ್ದಾರೆ. ಅವರನ್ನು ಮಾತಾಡಿಸಿ ಅವರಿಂದ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ ಜಯರಾಮ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ಜಯರಾಮ್ ಅವರೇ, ಎಷ್ಟು ವರ್ಷ ಈಗ ನಿಮಗೆ? ನಮ್ಗೆ 56 ವರ್ಷ ಆಗಿದೆ ಸರ್. ನಿಮ್ಮ ತಂದೆಯವರು ಕೃಷಿನೇ ಮಾಡ್ತಾ ಇದ್ರಾ? ಇಂದಿನ ನಮ್ಮ ತಂದೆಯವರು ನಮ್ಮ ಅಯ್ಯರು ಎಲ್ಲ ಕೃಷಿಯಿಂದ ಬಂದರು ಸರ್. ನಾವು ಅದನ್ನು ಕೃಷಿನೇ ಮಾಡ್ಕೊಂಡು ಹೋಗಬೇಕು ಅಂತ ನಾವು ಎಸ್ ಎಲ್ ಸಿ ಗಂಟೆ ಓದ್ಬಿಟ್ಟೆ ಈಗ ಕೃಷಿಗೆ ಎಳೆದ್ಬಿಟ್ಟ ಸರ್. ಅವಾಗಿಂದ 12 ವರ್ಷದಿಂದ. ಎಷ್ಟು ಜನ ಮಕ್ಕಳು ನೀವು? ಒಟ್ಟು ಕುಟುಂಬ ಸರ್, ಒಟ್ಟು ನಾವು 3 ಜನ ಗಂಡ್ಮಕ್ಳು, 3 ಜನ ಡಿವೈಡ್ ಆಗಿವೆ. ನಮಗೆ 2 ಹೆಣ್ಮಕ್ಳು, 1 ಗಂಡ್ಮಗ ಇದ್ದಾನೆ. ನಾವು ಗಂಡೆಂಟಿ ಒಟ್ಟು 5 ಜನ ನಮ್ಮ ಕುಟುಂಬ ಸರ್. ನಿಮ್ಮ ಪಾಲಿಗೆ ಬಂದಿದ್ದು 1 ಎಕರೆ ಭೂಮಿನ? 1 ಎಕರೆ ಭೂಮಿ ಸರ್. ಹೇಳಿ, ಯಾವಾಗ ಪಾಲಾದಂಥ ಸಂದರ್ಭದಲ್ಲಿ ಏನೆಲ್ಲ 1 ಎಕರೆನಲ್ಲಿ ನೀವು ಮಾಡ್ಬೋದು ಅಂತ ಪ್ರಯತ್ನ ಪಟ್ರಿ? ಅಲ್ಲಿಂದ ಇಲ್ಲಿವರೆಗೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿದೆ ಸರ್? ಮುಂಚೆ ಜಮೀನುಗಳಿದ್ದು ಜಮೀನುಗಳನ್ನು ಕಳ್ಕೊಂಡು ಅದಕ್ಕೆ ಏನಂತ ಈಗ ಇರೋದು 1 ಎಕರೆಯಲ್ಲಿ ಇರೋದಲ್ಲಿ ಮಾಡ್ಕೊಂಡು ಹೋಗ್ಬೇಕು, ಇರೋದ್ರಲ್ಲೇ ತೃಪ್ತಿ ಪಡಬೇಕು, ಇಲ್ಲಿ ಓದೋದೆಲ್ಲ ಯೋಚನೆ ಮಾಡೋಕ್ಕಾಗೋದಿಲ್ಲ. ಅದ್ರ ದೃಷ್ಟಿಯಿಂದ ಇರೋದಲ್ಲೇ 1/2 ಎಕರೆ ಕುಸ್ಕಿ, 1/2 ಎಕರೆ ತರೀಲಿ, 1/2 ಎಕರೆ ಗದ್ದೆಯಲ್ಲಿ ತರೀಲಿ ಭತ್ತ ಬೆಳ್ಕೊಂಡು ಹೋಗ್ತಾ ಇದ್ದೀವಿ. ಕುಸ್ಕಿಲಿ ಸಮಗ್ರಿ ಬೇಸಾಯ ಮಾಡ್ಕೋತೀನಿ. ಸಮಗ್ರಿ ಬೇಸಾಯ ಯಾಕಪ್ಪ ಅಂತಂದರೆ ಒಂದರಲ್ಲಿ ಪದಾರ್ಥ ಒಂದರಲ್ಲಿ ಸಿಗಬೇಕು, 1/10 ರೂಪಾಯಿ ಒಂದರಲ್ಲಿ ಹೋದರೂ ಒಂದರಲ್ಲಿ ಇರಬೇಕು ಅಂದ್ಬಿಟ್ಟು ಸಮಗ್ರಿ ಬೇಸಾಯ ಮಾಡ್ಕೊಂಡು ಹೋಗ್ತೀವಿ ಸರ್. ಸಮಗ್ರಿ ಬೇಸಾಯ ಏನಂದರೆ ಬೀನ್ಸು, ತೊಗರಿ, ಉದ್ದು, ಹೆಸರು, ಅವರೆ, ಟೊಮೊಟೊ, ಬದನೆ, ಈ ಥರದಲ್ಲಿ ಒಂದರಲ್ಲಿ ಹೋದರೂ ಒಂದರಲ್ಲಿ, ಮತ್ತು ನೇರ ನಾವೇ ಮಾರಾಟ ಮಾಡ್ತೀವಿ ಸರ್. ಏಕೆಂದರೆ ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲ ಔಷಧಿಗಳು ಗಿಡ ಮೂಲಕಲ್ಲೇ ಸಿಗುತ್ತೆ. ಹೊಂಗೆ ಸೊಪ್ಪು, ಬೆವನ ಸೊಪ್ಪು, ಎಕ್ಕದೆಲೆ, ಉಗಣಿ ಸೊಪ್ಪು ಎಲ್ಲ. ಈಗ ಭತ್ತ ಐನ್ ಬೆಳೆಯಲ್ಲಿ ರಾಜಮುಡಿ ಭತ್ತ ಬೆಳ್ಕೊಬಿಟ್ರೆ ಅದು ಮಾರಾಟ 6,000 ರಿಂದ 7,000 ಗಂಟು 1 ಕ್ವಿಂಟಲ್ ಭತ್ತ ಮಾರ್ಕೊಂಡು ಹೋಗ್ಬೋದು. ಭತ್ತದಲ್ಲಿ ನಮ್ಮ ರೈತರು ಲಾಸು ಅಂತಾರೆ. ಯಾಕೆ ಲಾಸ್ ಬರ್ತದೆ ಸರ್? 5 ಥರ ಲಾಭ ಇದೆ. 1, ಭತ್ತ ನೇರ ಮಾರಾಟ, ನಾವು ಬೆಳೆದಂಥ ಮಾರಾಟ ಭತ್ತ ರೈತರಿಗೆ. 1. 2. ಅಕ್ಕಿ. 3. ಒಣಹುಲ್ಲು. 4. ತೌಡು. 5. ನುಚ್ಚು. ಈ 5 ಬರೋ ದೃಷ್ಟಿಯಿಂದ ಭತ್ತದಲ್ಲಿ ಲಾಭ ಇದೆ. ಈಗ ನಾವೇ ನೋಡಿ, ರಾಜಮುಡಿ ಭತ್ತ ಬೆಳಿಬೇಕು ಅಂದ್ಬಿಟ್ಟು 2 ಕೆಜಿ ರಾಜಮುಡಿ ಭತ್ತ ತರಿಸಿ 10 ಕ್ವಿಂಟಲಿ 18,000 ಆಗಿದೆ. 18,000 ಹೆಂಗಪ್ಪ ಅಂತ ಅಂದರೆ 1 ಕೆಜಿ 60 ರೂಪಾಯಿ ನನಗೆ ಕೆಜಿ ಕೊಟ್ಟು ಅದು 1 ಕ್ವಿಂಟಲ್ಗೆ 6,000 ರೂಪಾಯಿ ಅಕ್ಕಿ ಮಾರಾಟ ಮಾಡಿದ್ವು. 2. ಭತ್ತ ಮಾರಾಟ ನಮ್ಮ ರೈತರು ಕೇಳಿದ್ರು, ನಾವು ರೈತರು 60 ರೂಪಾಯಿನೇ ಕೆಜಿ ಹೆಂಗೆ, ಊರು ಅಭಿಮಾನ ಬೇಕು ಅಂದ್ಬಿಟ್ಟು ರೈತರು ತಗೊಳ್ರಪ್ಪ ಅಂದೆ. ಹಣ ನಿಂತವು 60 ರೂಪಾಯಿ ಕೊಟ್ಟು ತಗೋಬೇಕಾ, ನಮಗೆ ಬೇಡ ಅಂದರು. ಅಫೀಷಿಯಲ್ಗಳು ನಮ್ಮ ತವ ನಂಬರ್ ತಗೊಂಡು ಅದ ಕೇಳಿದ್ರು, ನಾ ರಾಜಮುಡಿ ಭತ್ತ ಬೇಕಪ್ಪ ಅಂದರು. ಆಯಿತು ಸರ್, ಕೊಡ್ತೀನಿ ಬನ್ನಿ ಸರ್ ಅಂತಂದೆ. ಅದಕ್ಕೆ ಚನ್ನಪಟ್ಟಣದಿಂದ ಸಿದ್ದೇಗೌಡರು ಅಂದ್ಬಿಟ್ಟು ಅವರು 1 ಎಕರೆಗೆ ಅವರು ಬಿತ್ತನೆ 15 ಕೆಜಿ 1 ಎಕರೆಗೆ ಅವರು 1 ಕ್ವಿಂಟಲ್ದ ಅವರು ತಗೊಂಡ್ರು. ತಿರ್ಗಾ ರಾಮನಗರದಿಂದ ರಾಜು ಸರ್ ಅಂದ್ಬಿಟ್ಟು ಅವರು 2 ಎಕರೆ ತಗೊಂಡ್ರು. 30 ಕೆಜಿ ಬಿತ್ತನೆ ಭತ್ತ ತಗೊಂಡು ಅವ್ರು ತಗೊಂಡ್ರು. ತಿರ್ಗಾ ನಮ್ಮ ವೆಂಕಟೇಶ್ ಅವರು ಅಂದ್ಬಿಟ್ಟು ಕೆ ವಿ ಕೆರು ಅವರು ಒಂದು ಎಕರೆಗೆ ಅವರು ತಗೊಂಡ್ರು. ಮಂಡ್ಯದ ಆನೇಕರಿ ಬೀದಿ ಶಿವಕುಮಾರ್ ಅಂದ್ಬಿಟ್ಟು ಅವರು ಎರಡು ಎಕರೆ ತಗೊಂಡ್ರು. ನಮ್ಮ ಕೇರ್ಪೇಟೆ ಬಾಬು ಸಾರು ಅಂದ್ಬಿಟ್ಟು ಅವರು ಊರಲ್ಲಿ ಹಾಕಿಸ್ಬಿಟ್ಟು ಅವರು ಒಂದೇ ಎಕರೆ ತಗೊಂಡ್ರು. ಒಟ್ಟು 10 ಎಕರೆ ಕೊಟ್ಟಿದ್ದೀವಿ, ಅದು 6,000 ರೂಪಾಯಿ ಆಯಿತು. ಮತ್ತು ಒಣವುಲ್ಲು ಅದು 6,500 ಆಯಿತು. ಮತ್ತು ನುಚ್ಚು ಅದು 10 ರೂಪಾಯಿನ ಕೊಟ್ಟಿದೆ, ಅದು ಒಂದು 10 ಕೆಜಿ ಒಂದು ಕ್ವಿಂಟಾಲ್ಗೆ. ತೌಡು 18 ರೂಪಾಯಿನಂಗೆ 10 ಕೆಜಿ ತೌಡು ಕೊಟ್ಟಿದೆ. ಒಟ್ಟು 18,600 ರೂಪಾಯಿ ದುಡ್ಡಾಯಿತು. ಅದರಲ್ಲಿ 3,000 ರೂಪಾಯಿ ಖರ್ಚು. 3,000 ರೂಪಾಯಿ ಯಾಕಪ್ಪ ಅಂದರೆ ಲೋಟ್ರಿ ಮತ್ತು ಎಣ್ಣಾಳಂದು. ಇನ್ನು ಇತರೆ ನಾವೇ ಸಾವಯವ ಕೃಷಿದ್ದು ಹೆಂಗೆ ಅಕ್ಕಪಕ್ಕದಲ್ಲಿ ಹೊಂಗೆ ಸೊಪ್ಪು, ಬೇವಿನ ಸೊಪ್ಪು, ಎಕ್ಕದೆಲೆ, ಉಗಣಿ ಸೊಪ್ಪು ಇವೆಲ್ಲ ಇದೆ. ನಾವು ಔಷಧಿ ಈಗ 10 ವರ್ಷ 12 ವರ್ಷ ಆಯಿತು, ಇವತ್ತು ಔಷಧಿ ಅಂಗಡಿಗೆ ಹೋಗಿಲ್ಲ, ಒಂದು ಕಾಳು ಯೂರಿಯಪ್ಪನ್ನು ತಂದಿಲ್ಲ. ಬೇಕಾದ್ರೆ ನಮ್ಮ ಅಕ್ಕಿನಲ್ಲಿ ಭತ್ತದಲ್ಲಿ ಅವರು ಟೆಸ್ಟಿಂಗ್ ಹಾಕೋಬೋದು, ಟೆಸ್ಟಿಂಗು ಮಾಡಿಸಿ ವಿ ಸಿ ಫಾರಂ ತಗೊಂಡೋಗಿ 2 ಕೆಜಿನ. ಅಷ್ಟು ದಿವಸದಿಂದ ನಾವು ಇವತ್ತುವರೆಗೆ ಸಾವಯವ ಕೃಷಿಲೇ ಬಂದಿದ್ದೀವಿ. ಮತ್ತು ತರಕಾರಿಗಳು ಎಲ್ಲ ಸೊಪ್ಪು ತರಕಾರಿಗಳನ್ನೂ ನಮ್ಮ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ನಾವು ಬೆಳ್ಕೋಬೇಕು. ಇವತ್ತು ಅದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲೂ ಅಭಿನ ಮತ್ತು ನೇರ ನಾವು ಮಾರಾಟ ಮಾಡಬೇಕು ಏನು ತರಕಾರಿಗಳು. ಈಗ ಟ್ರಾನ್ಸ್ಫರ್ ಚಾರ್ಜ್ ಕೊಡಬೇಕು, ಅದೆಲ್ಲ ಉಳಿತಾಯ ಆಯ್ತದೆ. ನಾವೇ ತಕ್ಕಡಿ ತಗೊಂಡು ನೇರ ಮಾರಾಟ ಮಾಡಿದ್ರೆ ಎರಡು ಕಡೆ ಲಾಭ ಇದೆ ತರಕಾರಿಲಿ. ಅದು ದೃಷ್ಟಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಒಂದೇ ಸಮ ಹೇಳ್ತಾ ಹೋಗ್ಬಿಟ್ರಿ ಜಯರಾಮ್ ಅವರೇ, ನೀವು ಅಷ್ಟು ಚೆನ್ನಾಗಿ ಮಾಡಿದ್ದೀರಾ, ಹಾಗಾಗಿ ಹೇಳೋದಕ್ಕೆ ಸಾಧ್ಯ ಆಯಿತು. ಈಗ ನೀವೇ ಹೇಳ್ದಂಗೆ ಒಂದು 10 ಗುಂಟೆಯಲ್ಲಿ ನೀವು ಶ್ರೀ ಪದ್ಧತಿಯಲ್ಲಿ ರಾಜಮುಡಿ ಭತ್ತ ಬೆಳೆದಿವಿ ಅಲ್ವಾ, 7 ಕೆಜಿ ಬಿತ್ತನೆ ಬೀಜ ಆಯಿತು. ನೀವೇ ಹೇಳಿದ ಹಾಗೆ ನಿಮಗೆ ಆದಾಯ ಸಿಕ್ಕಿದ್ದು 18,000 ರೂಪಾಯಿ ಲಾಭ ಇದೆ, ಲಾಭ ಅಲ್ವಾ. ಜೊತೆಗೆ 3 ಕ್ವಿಂಟಲ್ ಮನೆಗೂ ಇಟ್ಕೊಂಡ್ರಲ್ಲ, ಮನೆಗೂ ಇಟ್ಕೊಂಡಿದ್ವಿ. ಆ ಲೆಕ್ಕ ಹಾಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್. ಮನೆ ಊಟಕ್ಕೆ ಭತ್ತ ಆಯ್ತು, ನೀವೇ ಬೆಳೆದಿದ್ದ ಭತ್ತ ಮಧ್ಯಾಹ್ನ ಸರ್. ಈಗ ಇಷ್ಟು ಇಳುವರಿ ಪಡಿಬೇಕಾದ್ರೆ ಹೇಗೆ ನಿರ್ವಹಣೆ ಮಾಡಿದ್ರಿ? ಈಗ ನೀವು ಶ್ರೀ ಪದ್ಧತಿಯಲ್ಲಿ ಅಂತ ನೀವು ಹೇಳಿದ್ರಿ, ಪ್ರಾರಂಭದಿಂದ ಹೇಳ್ತಾ ಹೋಗಿ, ನಾಟಿ ಮಾಡಿದ್ದು ಹೆಂಗೆ, ಆಮೇಲೆ ಹೆಂಗೆ ನಿರ್ವಹಣೆ ಮಾಡಿದ್ರಿ, ಯಾವ ಕಾಲಕಾಲಕ್ಕೆ ಗೊಬ್ಬರಗಳು ಕೊಟ್ರಿ ಹೇಳಿ. ಆಯ್ತು ಸರ್. ಈಗ ನಾಟಿನ ಸರ್ 18 ದಿವಸದ ಪೈರು ನಾಟಿ ಹಾಕಿಸ್ತಾರೆ ಸರ್. ನಾಟಿ ಹಾಕಿದ ಬೆಳಿಗ್ಗೆ 2 ಮೂಟೆ ಗೊಬ್ಬರಗಳು ತಗೊಂಡೋಗಿ ಸೈಕಲ್ ಇದೆ ಸರ್, ಸೈಕಲ್ ಇಟ್ಕೊಂಡಿದ್ದೀನಿ. 2 ಮೂಟೆ ಗೊಬ್ಬರಗಳನ್ನು ತಗೊಂಡೋಗ್ಬಿಟ್ಟು ಅದ ಗೊಬ್ಬರ ಎರಚಿಬಿಟ್ಟು ನಾಟಿ ಮಾಡಿಸ್ತೇವೆ ಸರ್. ಮತ್ತು ದಿನಹೆಚ್ಚು ಕಡಿಮೆ ನಾವು ಏನಪ್ಪ ಅಂದರೆ ದಿನ ನೀರು ಕಟ್ಟುಕೋಬಾರ್ದು ಭತ್ತಕ್ಕೆ, ನೇರ ಸೂರ್ಯಕಿರಣ ಬೀಳಬೇಕು ಪೈರಿಗೆ. 3 ದಿವಸ ತಪ್ಪಾಕ್ಬಿಟ್ಟು 3 ದಿವಸ ಬಿಡಬೇಕು ಭತ್ತವ, ಯಾಕೆಂದರೆ ರೋಗ ರುಜಿನಗಳಿಗೆ ಅದು ಸೂರ್ಯಕಿರಣಕ್ಕೆ ಎಳ್ಕೊಂಡು ಅದು ಫಸಲು ಚೆನ್ನಾಗಿ ಬರ್ತದೆ. ಸ್ವಲ್ಪ ಒಣಗಬೇಕು, ಒಣಗಬೇಕು ಸರ್ ಭೂಮಿ ಅದು, ಅದು ಚೆನ್ನಾಗಿರ್ತದೆ. ಮತ್ತು ಏನಪ್ಪ ಅಂತಂದರೆ ನಮ್ಮ ಅಕ್ಕಪಕ್ಕದಲ್ಲಿ ಹೊಂಗೆ ಸೊಪ್ಪು, ಬೇವಿನ ಸೊಪ್ಪು, ಎಕ್ಕದೆಲೆ, ಉಗಣಿ ಸೊಪ್ಪು ಮತ್ತು ನೀಲಗಿರಿ ಸೊಪ್ಪು, ಈ 5 ಥರನೂ ಅದು ನೇರ ನೀರಿಗೆ ಒಂದು 1/2 ಅಡಿ ತೆಗೆದುಬಿಟ್ಟು ಅದ್ರ ಮೇಲೆ ಸೊಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಕಲ್ಲು ಮಾಡಿಬಿಟ್ರೆ ನೀರು ಪ್ರತಿ ಒಂದು ಗದ್ದೆಗಳಿಗೂ ಹರ್ಕೊಂಡೋಗ್ಬೇಕು. ಕೊನೆಯ ಗದ್ದೆಗೆ ನೀರು ತಪ್ಪಾಕ್ಬಿಡ್ಬೇಕು. 3 ದಿವಸ ಆದಮೇಲೆ 3 ದಿವಸ ಬಿಡಬೇಕು ಆ ಸೊಪ್ಪಂದವರು. ಯಾಕೆಂದರೆ ಸರ್ ಈಗ ಬೇವಿನ ಸೊಪ್ಪು ಕೈ ಇರ್ತದೆ, ಕೀಟನಾಶಕ ಅದು ಕೊರಿತಿದ್ದಾಗ ಬಾಯಿಗೆ ಯಾವಾಗ ಕೈ ಸಿಕ್ತು ಅದು ಮುಟ್ಟೋಲ್ಲ. ಮತ್ತು ಎಕ್ಕದು ಎಲೆ ಇರ್ತದೆ ನೋಡಿ, ಅದು ಅಂಟು ಅಂಟು ಯಾವಾಗ ಅಂಟು ಕ್ರಿಮಿನಾಶಕ ಅಂಟು ಕೊರಿತಿದ್ದಾಗ ಅದು ಬರೋಲ್ಲ. ಈಗ ಅದು 1 ತಿಂಗಳಿಗೆ ಒಂದು ಸಾರಿ ಆ ಥರ ಮಾಡಿಬಿಟ್ಟು ಕೊಳ್ತೋಯ್ತವೆ. ನೆಕ್ಸ್ಟು ಇನ್ನೆರಡು ತಿಂಗಳಿಗೆ ಅದೇ ರೀತಿ ಸೊಪ್ಪ ಪಕ್ಕದವೆಲ್ಲನ್ನು ತೆಗೆದುಬಿಟ್ಟು ಹಾಕಬೇಕು. ತಿರ್ಗಾ 3.5 ತಿಂಗಳಿಗೆ ಅದೊಂದು ಟ್ರಿಪ್ ಹಾಕ್ಬಿಟ್ಟು ಒಟ್ಟು 3 ಸಾರಿ ಆ ಸೊಪ್ಪು ನಿವಾರಣೆ ಆ ಥರ ಮಾಡ್ಕೋಬೇಕು. ಬೆಳಗ್ಗೆ ಬೇಕಾದಂಥ ಗೊಬ್ಬರ ಸಿಕ್ತು, ಗೊಬ್ಬರ ಸಿಗುತ್ತೆ, ನಾಶಕವಾಗಿಯೂ ಅದು ಕೆಲಸ ಮಾಡ್ತು, ಕೆಲಸ ಮಾಡ್ತು ಸರ್. ಒಟ್ಟು 3 ಸಾರಿ ಹಾಕ್ಬೇಕಾಯ್ತದ ಸರ್, ಯಾಕಂದರೆ 1.5 ತಿಂಗಳಿಗೆ 2 ಮೂಟೆ ತಿರ್ಗಾ ಆಮೇಲೆ 2 ಮೂಟೆ ತಿಪ್ಪೆ ಗೊಬ್ಬರ ಇರ್ತಲ್ಲ ಸತ್ಯ ಎಲ್ಲ ನಾನು ಒಂದ್ರೆ ಆಡ್ಕೊಂಡು ಪುಡಿ ಗೊಬ್ಬರ ತಗೊಂಡೋಗಿ ಹಾಕಬೇಕು. ವ್ಯತ್ಯಾಸಾಗ ನೀರದೆ ಅಂತ ಬುಡುಕೋಬಾರ್ದು. 3 ದಿವಸ ನೀರು ತಪ್ಪಬೇಕು, 3 ದಿವಸ ಇದು ಮಾಡಬೇಕು. ಅಲ್ಲಿವರೆಗೆ ಈಗ ರಾಜಮುಡಿ 6.5 ಅಡಿ ಸರಿಯಾಗಿ ಬರ್ತು ಸರ್ ಅದು ನಮ್ಮದು. ಅಷ್ಟೇ 6.5 ಮೂಟೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ದು 10 ಕುಂಟೆಗೆ. ಅಷ್ಟೇ 3 ಸಾರಿ ಹೊಂಗೆ ಸೊಪ್ಪು ಬೇವಿನ ಸೊಪ್ಪು ಎಕ್ಕದೆಲೆ 3 ಟ್ರಿಪ್ಪು ಹಾಕಿ ಮಾಡೋದು. ಇನ್ನೇನು ಮಣ್ಣಿಲ್ಲ. ಅಕ್ಕಪಕ್ಕದಲ್ಲಿ ಎಲ್ಲ ಔಷಧಿ ಪಂಪ್ ತಗೊಂಡು ಔಷಧಿ ಎಲ್ಲನೂ ಹೊಡೆದಿದ್ದಾರೆ, ನಮ್ದು ಏನು ಹೊಡೆದಿಲ್ಲ. ಈ ರೀತಿ ಇಳುವರಿ ಬಂದು ನಮ್ಗೆ ತುಂಬ ಲಾಭ ಬರ್ತು ಸರ್. ಭತ್ತದಲ್ಲಿ ಏರೆ ನಮ್ಮ ರೈತರು ಹೇಳ್ಬೋದು, ಆದರೂ 5 ಥರ ಲಾಭ ಬರ್ತು, ನಮಗೆ ಭಾಳ ಸಂತೋಷ ಆಯಿತು ಸರ್ ಅದರಿಂದ. ಹೌದು, ಈಗ ಅದನ್ನು ನಾವು ಲೆಕ್ಕ ಹಾಕಬೇಕು. ಇನ್ನು ಒಂದು ಭತ್ತದ ಬೆಳೆ ಆದಮೇಲೆ ನೀವು ದ್ವಿದಳ ಧಾನ್ಯಗಳನ್ನು ಬೆಳಿತೀರಾ ಅಲ್ಲೇ ತರಿ ಜಮೀನಲ್ಲಿ? ನಾವು ತರಿ ಜಮೀನಲ್ಲಿ ಬೇರೆ ತೋಟ ಇದೆ ಸರ್, ತೆಂಗಿನ ತೋಟ, ಅದರಲ್ಲಿ ದ್ವಿದಳ ಧಾನ್ಯಗಳು ಬೆಳ್ಕೊಳ್ತೀವಿ ಸರ್. ಈಗ ತೆಂಗಿನ ತೋಟದ 1/2 ಎಕರೆ ಇದೆ ಸರ್? ಅದು 1/2 ಎಕರೆ ಇದೆ ಸರ್ ಟೋಟಲಿ. ಅಲ್ಲಿ ಏನೆಲ್ಲ ಬೆಳಿತೀರಿ ನೀವು ಸರ್? ಅದೇನು ಬೆಳೀತಿ ಅಂದ್ರೆ ಅದೇ ಸಾಮಗ್ರಿ ಬೇಸಾಯ ಮಾಡ್ಕೋತೀವಿ ಸರ್, ಅದಕ್ಕೂ ಗೊಬ್ಬರನೇ. ಈ ಶಿಲ್ಟ್ ಎತ್ತಕ್ಸಿರ್ತೀವಲ್ಲ ಸಾ, ಆ ಗೊಬ್ಬರಕ್ಕೆ ನಾವು ಹಂಗೆ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ಒಂದು ಸೈಡಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಈ ಸಿಲ್ಟು ಮಣ್ಣೆಲ್ಲ ಹಾಕ್ಬಿಟ್ಟಿರ್ತೀನಿ ಸರ್, ಮತ್ತು ಕೊಟ್ಟಿಗೆ ಗೊಬ್ಬರಗಳೆಲ್ಲ ತಗೊಂಡೋಗಿರ್ತೀನಿ. ಅದನ್ನು ಸಾಲೋದಿಲ್ಲ ಅಂದ್ಬಿಟ್ಟು ದೊಡ್ಡ ದೊಡ್ಡ ಮರಗಳ ಕೌಲಿ ಪಕ್ಕದಲ್ಲಿ ದೊಡ್ಡದು ಮರಗಳು ಇರ್ತಾವಲ್ಲ, ಆ ಮರದ ಮೇಲೆ ಎಲ್ಲ ಎಲೆ ಎಲ್ಲ ತರಗು ಕೆಳಗಡೆ ಬಿದ್ದೆ ಸಮೃದ್ಧಿಗೆ ಗೊಬ್ಬರ ಇದಕ್ಕಿಂತ ಚೆನ್ನಾಗಿರ್ತದೆ ಸರ್. ಅದೆಲ್ಲನೂ ಗೊಬ್ಬರವ ಸೈಕಲಲ್ಲಿ ತಗೊ ಬಂದ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಡಿಕೊಂಡಿರ್ತೀನಿ. ಒಂದೊಂದುವರೆ ತಿಂಗಳಿಗೆಲ್ಲ ಗೊಬ್ಬರ ಇದು ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಎರಡು ಟ್ರಿಪ್ಪು ನಮ್ಮ ಬುಡಕ್ಕೆಲ್ಲ ಹಾಕ್ತಾ ಇರ್ತೀನಿ ಸರ್. ಈಗ ತರಕಾರಿ ಬೆಳೆಗಳು ನೀವು ಹೇಳಿದ್ರಿ, ನೀವೇ ಬೆಳಿತೀರಿ, ನೇರವಾಗಿ ಮಾರಾಟ ಮಾಡ್ತೀರಿ ಅಂತ ಹೇಳಿ, ಆ ಒಂದು ಅನುಭವದ ಬಗ್ಗೆ ಹೇಳಿ ಜಯರಾಮ್ ಅವರೇ. ಯಾವ್ಯಾವ ತರಕಾರಿನ ಬೆಳಿತೀರಿ, ಅದಕ್ಕೆ ಮಾರಾಟ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡಿದ್ದೀರಾ ಅಂತ? ಸರಿ ಸರ್, ಈಗ ತರಕಾರಿ ಬೆಳೆಗಳು ಅಂತ ಅಂದರೆ ಸರ್, ಬೀನ್ಸ್ ಹಾಕಿದ್ವಿ, ಈಗ ಅಲ್ಲಿ ರೆಡಿ ಬೀನ್ಸ್ ಹಾಕಿದ್ದೀನಿ. ಒಂದು ಅರ್ಧ ಕ್ವಿಂಟಲ್ ಬೀನ್ಸ್ ಹಾಕಿದ್ದೆ ಸರ್, ನಾಟಿ ಬೀನ್ಸ್ ಕೊಟ್ಟಿದ್ರು 6 ಕೆಜಿನ, ಅದು ಕೆಜಿ 60 ರೂಪಾಯಿನ ಹಂಗೆ ಮಾಡಿದೆ. 60 ರೂಪಾಯಿಗೆ ಮಾರದೆ ಮಾರಾಟ ಹೆಂಗಪ್ಪ ಅಂತಂದರೆ, ಫಸ್ಟು 2 ಮೂಟೆ ಗೊಬ್ಬರ ತಗೊಂಡೋಗ್ಬಿಟ್ಟು ಬುಡಕ್ಕೆ ಹಾಕ್ಬಿಟ್ಟು ಅದನ್ನು ಬೀನಿಸ್ ಬೀಜ ಹಾಕ್ಬಿಟ್ಟು ಅದಕ್ಕೆ ಯಾವಾಗ ಮೊಳಕೆ ಒಂದು 2 ಎಲೆ ಆದಮೇಲೆ ಗೊಬ್ಬರ ಹಾಕ್ಬಿಟ್ಟು ಅದನ್ನು ಮುರಿ ಮಾಡಿದೆ. ಮುರಿ ಮಾಡಿದ್ಮೇಲೆ ಅದೇನು ಔಷಧಿ ಇದು ರೋಗನೇ ಬರಲಿಲ್ಲ ಸರ್, ಅದು ನೀಟಾಗಿ ಕಾಯೆಲ್ಲ ಬಂದು, ಕಾಯಿ ಬಂದಾದಮೇಲೆ ಅಲ್ಲೇ ಗದೆ ತಗೊ ತೂಕ ಮಾಡ್ಕೊಂಡಿದ್ದೆ. ಒಂದು ಕೆಜಿಗೆ 100 ಗ್ರಾಮ್ 150 ಗ್ರಾಮ್ ಹೆಚ್ಚಿಗೆ ತಗೊಂಡೋಗ್ತೀನಿ ವಿಶಿಪುರಮ್ಗೆ. ಹಂಗೂ ಯಾಕಪ್ಪ ಅಲ್ಲೇ 40 ರೂಪಾಯಿ ಅಲ್ವಾ ಬೀನ್ಸು ಅಂದರು ಸರ್, ಅದು ಹೈಬ್ರಿಡ್ ಬೀನ್ಸು, ಇದು ನಾಟಿ ಬೀನ್ಸು ನಮ್ಮದು ಕೊಟ್ಟಿಗೆ ಒಬ್ಬರದು, ಇವತ್ತು ಹಾಕೊಳ್ಳಿ ಬೇಕಾದ್ರೆ ಆಮೇಲೆ ದುಡ್ಡು ಕೊಡೋರಿ, ಫಸ್ಟು ಹಾಕೊಂಡು ನೋಡ್ಕೊಂಡು ನಮ್ಮದು ಸಾವಯವ ಕೃಷಿದು ಗೊಬ್ಬರದ್ದು ನೋಡ್ಬಿಟ್ಟು ಅಂತಂದೆ. ಅವರೇ 60 ರೂಪಾಯಿನೇ ಕೊಟ್ಟರು ಫಸ್ಟ್. ಅವತ್ತು 15 ಕೆಜಿ ತಗೊಂಡೋಗಿದ್ದೆ ಸರ್, 60 ರೂಪಾಯಿನ ಹಂಗೆ ಮಾರಾಟ ಮಾಡಿದೆ, ಒಂದು 600 ರೂಪಾಯಿ ದುಡ್ಡು ಸಿಕ್ತು. ತಿರ್ಗಿ ಅದಾದ್ಮೇಲೆ 20 ಕೆಜಿ ತಗೊಂಡೋಗಿದ್ದೆ, ಅದು ಇರೋದು ಅರ್ಧ ಕುಂಟೆನೆ, ಅಲ್ಲಿ 2 ಟ್ರಿಪ್ ಬಿಡ್ಸ್ಕೊಂಡೋಗಿನಿ, ಈಗ 1600 ರೂಪಾಯಿ ದುಡ್ಡಾಗಿದೆ ಸರ್ ಅರ್ಧ ಕುಂಟೆಲಿ. ಅಂದರೆ ನಾವೇನು ನೀವೇ ನೇರ ಮಾರಾಟ ಮಾಡ್ತೀನಿ ಸರ್, ಯಾವ ಟ್ರಾನ್ಸ್ಫರ್ ಗಿನ್ಸ್ಫರ್ ಏನೂ ಇಲ್ಲ, ನೇರ ಮಾರಾಟದ ಇಷ್ಟ ಮಾಡೋದ್ರಿಂದ ನಮ್ಗೆ ಲಾಭ ಇದೆ. ಇಲ್ಲಿ ಟ್ರಾನ್ಸ್ಫರು ಕೊಟ್ಟು ತಿರ್ಗಿ 100-10 ರೂಪಾಯಿ ಕಮಿಷನ್ ಕೊಟ್ಕೊಂಡು ಅವೆಲ್ಲ ಮಾಡೋಕ್ಕಿಂತ ನಾವು ಸ್ವಂತ ದುಡಿಮೆ ಮಾಡಬೇಕು, ಸ್ವಂತ ವ್ಯಾಪಾರ ಮಾಡಬೇಕು ಅಂತ ಮಾಡ್ತಿದ್ದೀನಿ ಸರ್. ಈಗ ಜೈರಾಮ್, ಈಗ ಬೀನ್ಸ್ ಆಯಿತು, ಅದಾದ್ಮೇಲೆ ಬೇರೆ ತರಕಾರಿ ಹಾಕ್ತೀರಿ? ಹಾಕ್ತೀವಿ ಸರ್. ಅದನ್ನು ಸಹ ಈ ಥರ ನೇರವಾಗಿ ನೇರವಾಗಿ ಮಾರಾಟ ಮಾಡ್ತೀನಿ ಸರ್. ಅದು ಶಿವಳ್ಳಿ ಸಂತೆ ಬರ್ತದೆ ಭಾನುವಾರ, ಆ ಸಂತೆಗೆ ಬದನೆಕಾಯಿ ತಗೊಂಡೋಗಿರ್ತೀನಿ, ಟೊಮೆಟೊ ತಗೊಂಡೋಗಿರ್ತೀನಿ. ನಮಗೆ 3 ಕಿಲೋಮೀಟರ್ ಆಯ್ತದೆ ಶಿವಳ್ಳಿ ಸಂತೆ, ಅದೇ ಸೈಕಲ್ ತಗೊಂಡೋಗಿರ್ತೀನಿ, ಹಾಕೊಂಡು ಮಾರಾಟ ಮಾಡ್ಕೊಬರ್ತೀನಿ ಸರ್. ಇನ್ನು ಸಾವಯವ ಕೃಷಿ ಅಂತ ನೀವು ಹೇಳಿದ್ರಿ, ಹೇಳಿ, ಈಗ ನಿಮ್ಮ ತಂದೆ ಕಾಲದಲ್ಲೂ ಕೃಷಿ ಮಾಡ್ತಾಯಿದ್ರು, ನೀವು ಮಾಡ್ತಾಯಿದ್ದೀರಿ, ಸಾವಯವ ಕೃಷಿ ನೀವು ಈ ರೀತಿಯ ಒಂದು ಪ್ರಯೋಜನಗಳನ್ನು ಪಡ್ಕೊಳ್ಬೋದು ಅಂತ ನಿಮ್ಗೆ ಗೊತ್ತಾಗಿದ್ದು ಯಾವಾಗ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ, ಆಗ ನಿಮ್ಮ ಒಂದು ಭೂಮಿಗೆ ನೀವು ರಾಸಾಯನಿಕಗಳು ಹಾಕೋದೇ ಇಲ್ವಾ ಸರ್? ಮೊದಲು ಹಾಕ್ತಾಯಿದ್ರು ಸರ್ ನಮ್ಮ ತಂದೆರಲ್ಲ, ನಾವು ಇಲ್ಲ ಕೆ ವಿ ಕೆ ಅಂತ ನಮ್ಮ ವರ್ನಾಟ ನಮಗೆ ಕೆ ವಿ ಕೆ ವಿಶಿಪರಂ, ಅಲ್ಲೇ ಹೋಗಿ ಸಾವಯವ ಕೃಷಿಗೆ ಹಾಗಾಗಿ ಎಲ್ಲೇ ಹೋದ್ರೂ ತಿಂಗಳಿಗೆ 4-5 ದಪ್ಪ ಹೋಯ್ತಾರ್ತೀವಿ ಸರ್ ಅಲ್ಲಿ ಕೆ ವಿ ಕೆಗೆ. ಮತ್ತು ಕೃಷಿ ವಲಯ, ಎಲ್ಲ ವಿಜ್ಞಾನಿಗಳು ಕೃಷಿ ವಲಯದಲ್ಲೂ ನಮಗೆ ಒಳ್ಳೊಳ್ಳೆ ಬೆಳೆಗಳಿಗೆ ಮಾಹಿತಿ ಕೊಡ್ತಾರೆ. ಅದು ಅಲ್ಲದೆ ಕೆ ವಿ ಕೆ ಮುಖ್ಯ ನಮಗೆ ಎಲ್ಲ ವಿಜ್ಞಾನಿಗಳು ಎಲ್ಲ ಬೆಳೆಗಳಲ್ಲೂ ಒಳ್ಳೆ ಮಾಹಿತಿ ಕೊಡ್ತಾರೆ. ಆ ಮಾಹಿತಿಗಳು ತಿಳ್ಕೊಂಡು ಮತ್ತು ನಾವು ವಿಜ್ಞಾನಿಗಳು ಮತ್ತು ರೈತರು ಇವರು ಇಬ್ಬರು ಕೈಗೂಡಿಸ್ರೆ ಒಳ್ಳೆ ಚೆನ್ನಾಗಿರ್ತದೆ ಅಂದ್ಬಿಟ್ಟು ನಾವು ಅವ್ರನ್ನೂ ಇದು ಮಾಡ್ಕೊಂಡಿರ್ತೀವಿ. ವಿಜ್ಞಾನಿಗಳು ಭೇಟಿ ನಾವು ಮಾಡ್ತೀವಿ, ನಮ್ಮಿಂದ ಅವರು ರೈತರು ಭೇಟಿ ಅವರು ಮಾಡ್ತಾರೆ, ಆ ಥರದಲ್ಲಿ ಮಾಡ್ಕೊಂಬರ್ತಾವೆ ಸರ್. ಈಗ ಗೊಬ್ಬರ ಒಂದು ಹೇಳಿದ್ರಿ, ನೀವು ಈ ಕೆರೆ ಹೂಳು ಮಣ್ಣನ್ನು ತೊಗೊಳ್ತೀರಿ, ಸಿಲ್ಟನ್ನು ತೊಗೊಳ್ತೀರಿ, ಅದಕ್ಕೆ ಒಣಗಿದ ಎಲೆಗಳು ಅದು ಇದು ಹಾಕಿ ಈ ರೀತಿ ಸಾವಯವ ವಸ್ತುಗಳನ್ನೆಲ್ಲ ಸೇರಿಸಿ ಗೊಬ್ಬರ ಮಾಡ್ಕೊಳ್ಳೋದಾಯಿತು. ಇನ್ನು ಈ ಎರೆಗೊಬ್ಬರ ಈ ಥರದ್ದು ಏನಾದರೂ ಪ್ರಯತ್ನ ಪಟ್ಟಿದ್ದೀರಾ ನೀವು, ಎರೆಹುಳುಗಳು ಗೊಬ್ಬರ ತಯಾರು ಮಾಡೋದು ಅಂಥದ್ದು? ಸರ್ ಇನ್ನೂ ಮಾಡಿಲ್ಲ, ಅದು ಇಮೇಲ್ ಮಾಡಬೇಕು. ಒಟ್ಟಿನಲ್ಲಿ ಈ ಗೊಬ್ಬರಗಳು ಇಷ್ಟು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೇವೆ ಸರ್. ಈಗ ಏನೆಲ್ಲ ಒಂದು ತರಬೇತಿಗಳನ್ನು ಅಥವಾ ಪ್ರಾತ್ಯಕ್ಷಿಕೆಗಳನ್ನು ನೀವು ನೋಡಿದ್ದೀರಿ, ತರಬೇತಿ ಪಡ್ಕೊಂಡಿದ್ದೀರಾ ಏನಾದರೂ? ಸರ್ ತರಬೇತಿ ಪಡ್ಕೊಂಡಿದ್ದಂತಂದರೆ ಅಲ್ಲಿ ಓದಿದ ತಕ್ಕಾಗೆ ನಾವು ಮಾಡ್ಕೊಂಡೇ ಬರಬೇಕು ಸರ್. ಅಕ್ಕಪಕ್ಕದಲ್ಲಿ ಯಾರೇ ಒಬ್ಬ ರೈತ ಬೆಳೆದಿದ್ರು ಅದನ್ನು ನೋಡ್ಕೊಂಡು ಮಾಡಲೇಬೇಕು ಅಂದ್ಬಿಟ್ಟು ಮಾಡ್ಕೊಂಬರ್ತಿರ್ತೀವಿ ಸರ್. ಮತ್ತು ನಮ್ಮ ತೋಟದಲ್ಲಿ ಅರಣ್ಯನು ಉಪಯೋಗಿಸ್ಕೊಂಡಿವಿ ಸರ್. ಹೆಂಗೆ ಅಂತ ಕೃಷಿ ಅರಣ್ಯ ಸರ್, ಎಷ್ಟು ಗಿಡ ಇದೆ ಯಾವುದು ಸರ್? ಅದು ಹೆಂಗೆ ಅಂತಂದರೆ ಅದು ಕೃಷಿದು ಅರಣ್ಯದ್ದು ಒಂದು ಕಾರ್ಯಕ್ರಮ ಬರ್ತಿತ್ತಲ್ಲ ಸರ್, ಗಿಡ ನೆಡೋದು ಸಂಸದಿಂದು, ಅವತ್ತಿನ ದಿವಸ ನಾವು ಹೋಗಿದ್ದು. ಈ ಸರಿ ಹೋಗಲಿಲ್ಲ, ಯಾಕೆಂದರೆ ಸರ್ ನಮ್ಮ ಗದ್ದೆ ಪಕ್ಕದಲ್ಲೇ ಹೊಂಗೆ ಮರದ ಹತ್ರ ಹೋದೆ ಸರ್. ಹೊಂಗೆ ಮರದಲ್ಲಿ ಸುತ್ತ ಒಂದು 20 ಹೊಂಗೆ ಸೊಸಿಗಳಿದ್ದು, ಆ ಸೊಸಿ ಯಾಕೆ ನೆಡಬಾರ್ದು ಇವ ಅಂದ್ಬಿಟ್ಟಿದೆ. ಸುತ್ತ ಅವು ಸುತ್ತ ನಟ್ಕೊ ಬಂದ ಸರ್ ಬದುಗಳಲ್ಲಿ. ಮತ್ತು ನಮ್ಮ ಈಗ ಹುಣಸೆ ರೈಟು ಜಾಸ್ತಿ ಇದೆ ಸರ್, ಹುಣಸೆ ಮರದ ಹತ್ರ ಹೋದೆ, ಅಲ್ಲೊಂದು 10-12 ಹುಣಸೆ ಸಸಿಗಳಿದ್ವು. ಇವ್ಯಾಕೆ ನಡ್ಬಾರ್ದು ಅದ್ರ ಪಕ್ಕದಲ್ಲಿ ಹಿಂಬಿಟ್ಟು ಅದು ಒಂದೊಂದು ನಟ್ಕೊ ಬಂದೆ ಸರ್. ಬೇವಿನ ಮರ ನಮ್ಮ ಗದ್ದೆ ಪಕ್ಕದಲ್ಲಿ ಬೇವಿನ ಮರ ಇತ್ತು ಸರ್ ದಪ್ಪದು, ಆ ಬೇವಿನ ಮರದ ಹತ್ರ ಹೋದೆ, ಅಲ್ಲೊಂದು ಒಂದು 15 ಬೇವಿನ ಸಸಿಗಳಿದ್ದು. ಒಟ್ಟು ಈಗ ಅವು ಎಲ್ಲ ಸೇರಿಸಿ ಒಂದು 50 ಸಸಿ ನೆಟ್ಟಿದ್ದೀನಿ ಸರ್. ನೀವೇ ಮಾಡ್ಕೊಂಡು? ನಾವೇ ಮಾಡ್ಕೊಂಡೆ ಸರ್. ಆಲೆ ಒಂದು ರೆಡಿ ಅಂದ್ರೆ ಒಂದು ಮಂಡಿ ಉದ್ದ ಬಂದಿದೆ ಸರ್ ಎಲ್ಲ. ಒಂದು ವಂಗ್ಯ ಸಸಿ, ಅದ್ರ ಪಕ್ಕದಲ್ಲಿ ಒಂದು ಹುಣಸೆ ಸಸಿ, ಅದ್ರ ಪಕ್ಕದಲ್ಲಿ ಒಂದು ಬೇವಿನ ಸಸಿ. ಅಂತರಂಗ 6 ಅಡಿ 6 ಅಡಿಗೆ ದೂರದಲ್ಲಿ ಇಟ್ಕೊಬಿಟ್ಟಿದ್ದೀನಿ ಸರ್. ಸುತ್ತ ಸುತ್ತ ಬದುಗಳಲ್ಲಿ ಹಾಕೊಂಡಿದ್ದೀನಿ ಸರ್ ತೋಟದ ಸುತ್ತ, ಚೆನ್ನಾಗಿ ಬಂದಿದೆ. ಮತ್ತು ಒಂದು ಮಾವಿನ ಮರ ಇದೆ, ಅದು ಮಾವಿನ ಮರ ರಸಬುಳಿ, ಅದು ವರ್ಷಕ್ಕೆ 5,000 ರೂಪಾಯಿ ಲಾಭ ಕೊಡ್ತದೆ ಸರ್. ಅದೇ ಮಾರಾಟ 60 ರೂಪಾಯಿನಾಗ ಮಾರ್ಬಿಡ್ತೀನಿ ಸರ್ ಅಲ್ಲೇನೆ. ಅದು ನೀವೇ ಮಾರಾಟ ಮಾಡಿ? ಅದೇ ಮಾರಾಟ ಮಾಡ್ತೀನಿ ಸರ್, ನೇರ ಫಾರಂಗೆ ತಗೊಂಡೋಗಿ ಅದು ಅಕ್ಕಪಕ್ಕದಲ್ಲಿ ಮಾರ್ಬಿಡ್ತೀನಿ. ಈಗ ಅದರಲ್ಲಿ ಈ ಉಳ್ಕೊಂಡದ್ದು ಸುಳಿ ಮೇಲೆ ಒಂದು ಹಣ್ಣುಗಳಿದ್ವು ಸರ್, ಅದು ಕಾಗೆ ಪಕ್ಷಿ ತಿಂದುಬಿಟ್ಟು ವಾಟೆ ಕೆಳಗಡೆ ಬಿದ್ದವು ಸೊಸಿ ಇದ್ದು, ಅವೊಂದು 10 ಸೊಸಿ ಇದ್ದು. ಇವ ಯಾಕೆ ನಡ್ಬಾರ್ದು ಅಂದ್ಬಿಟ್ಟು ಅವನು 10 ಸೊಸಿ ಈಗ ಅಲೆ ನೆಟ್ಟಿದ್ದೀನಿ ಸರ್. ಬಾಳೆ ಹಾಕಿದ್ದೀನಿ, ನಿಂಬೆಗಿಡ ನೆಟ್ಟಿದ್ದೀನಿ. ಈ ಸರಿ ಈಗ ತರಕಾರಿಗಳು ಕೃಷಿ ವಲಯಕ್ಕೆ ಬಂದಿದ್ರು ಸರ್, ಇಲ್ಲಿ ಮೈಸೂರು ಇಲ್ವಲ್ಕೆ, ಅಲ್ಲಿ ತೋಟಗಾರಿಕೆ ಹುಡುಗರು ಮಾರಾಟ ಮಾಡ್ತಿದ್ರು. ಆ ಬೀಜಗಳಲ್ಲಿ ಈಗ ಕುಂಬಳ ನೆಟ್ಟಿದ್ದೀನಿ, ಹಾಗಲಕಾಯಿ ನೆಟ್ಟಿದ್ದೀನಿ. ಕುಂಬಳ ಹಾಗಲಕಾಯಿ ಸುತ್ತ 5 ನುಗ್ಗೆ ಗಿಡ ಇದ್ದು, 5 ನುಗ್ಗೆಗೆ 5 ಅಡಿ ಕಡಿ ಎಳಿದ್ರು. ಈಗ 5 ನುಗ್ಗೆ ಗಿಡಕ್ಕೆ 10 ಕೊಂಬೆ ಇದ್ದು, ಈಗ ಒಟ್ಟು 25 ಕೊಂಬೆ ಸುತ್ತ ನೆಟ್ಟಿದ್ದೀನಿ. ಒಟ್ಟು ನುಗ್ಗೆ ಒಂದು 25 ಇದೆ. ಎಲ್ಲ ಈ ರೀತಿ ಮಾಡ್ಕೊಂಡು ಒಳಗೆ ತೋಟ ಮಾಡ್ಕೊಂಡು ಈಗ ಸೀಬೆ ಇವೆಲ್ಲ ನಾಲ್ಕು ಮಾ ಅಂತ ಮಾಡ್ತಾ ಇದ್ದೀನಿ ಸರ್. ಅದ್ರ ಒಳಗಡೆ ಹಸು ಸಾಕಿದೀರಾ? ಹಸು ಒಂದೆರಡು ಇದ್ದೋ ಸ, ಈಗ ಒಂದಿದೆ, ಕುರಿಯವೆ ಒಂದೆರಡು. ಯಾವ ಗೊಬ್ಬರ ಈ ಗೊಬ್ಬರ ಎಲ್ಲ ಮೇಂಟೆನೆನ್ಸ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ಸರ್. ಮನೆ ಒಟ್ಟಿನಲ್ಲಿ ನಿಮ್ಮ ಜಮೀನಿಗೆ ಬೇಕಾಗೋ ಗೊಬ್ಬರ ಏನು ಹೊರಗಡೆ ಏನು ಕೊಡಬೇಕಾಗಿ? ಹೊರಗಡೆ ಏನು ಕೊಡೋದಿಲ್ಲ ಸರ್, ಸಾಲದೆ ಮರದ ಹತ್ರ ಹೋಗ್ತೀನಿ. ದೊಪ್ಪ ಮರಗಳು ಎಲ್ಲ ಉದುರಿರ್ತದಲ್ಲ, ಅದು ಅದೊಂದು 2 ಮೂಟೆ 3 ಮೂಟೆ ಸೈಕಲ್ ಹತ್ರ ಮರಗಳು ಗೇಟ್ ಪಕ್ಕದಲ್ಲಿ ಇರ್ತವೆ, ಅವೆಲ್ಲ ತಗೊಂಡ್ಬಂದು ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೋ ಬರ್ತಾನೆ ಸರ್. ಜೈರಾಮ್, ನಿಮ್ಮ ವಿಚಾರ ಚೆನ್ನಾಗಿದೆ. ಯಾಕಂದರೆ ನಾವು ಕಣ್ಣು ತಿರುಗಿಸಿ ನೋಡಿದ್ರೆ, ಕಣ್ಬಿಟ್ಟು ನೋಡಬೇಕು ಆ ಕಡೆ ಈ ಕಡೆ ಎಲ್ಲೆಲ್ಲಿ ಸಾವಯವ ವಸ್ತುಗಳು ನಮಗೆ ಸಿಗ್ತಾ ಇದೆ, ಅದನ್ನು ಬಳಕೆ ಮಾಡ್ಕೊಳ್ಳೋದು ಒಳ್ಳೆಯದು ಅಲ್ಲಿ. ಒಳ್ಳೆಯದು ಸರ್, ನಿಮ್ಮ ವಿಚಾರಗಳು ಚೆನ್ನಾಗಿದೆ. ಆಮೇಲೆ ಗೊಬ್ಬರದ ನಿರ್ವಹಣೆ ಬಗ್ಗೆ ಆಯಿತು, ನೀರಿಂದೇನು ತೊಂದರೆ ಇಲ್ಲ, ಮಾರುಕಟ್ಟೆ ವ್ಯವಸ್ಥೆನು ಎಲ್ಲ ನೀವು ಮಾಡ್ಕೊಂಡಿದ್ದೀರಿ. ಮಾಡ್ಕೊಂಡಿದ್ದೀವಿ ಸರ್. ಇನ್ನೂ ಏನೆಲ್ಲ ಮಾಡ್ಬೋದು ಅಂತ ನಿಮ್ಗೆ ಅನಿಸುತ್ತೆ 1/2 ಎಕರೆಯಲ್ಲಿ? ಸರ್ ಇನ್ನೂ ಏನೂ ಇಲ್ಲ, ನಮ್ಮ ತೋಟದಲ್ಲಿ ಒಂದು ಆಸೆ ಅಂತಂದರೆ ಸರ್, ಒಳಗಡೆ ಸಪೋಟ ನೆಡಬೇಕು ಅಂತ ಹೇಳ್ತಾ ಇದ್ರೆ ಎರಡರ ಮಧ್ಯೆ, ಅದು ಒಂದು ಸೀಬೆ ನೆಡಬೇಕು ಅಂದ್ಬಿಟ್ಟು. ತೆಂಗಿನ ಮರಗಳು? ತೆಂಗಿನ ಮರಗಳು ಒಂದು 15 ಈಗ ಆಲೆ ಒಂಬಳೆ ಕರೆದಿದೆ ಸರ್, ಇನ್ನೊಂದು 15 ತಗೊಂಬಂದು ನೆಟ್ಟಿದ್ದೀವಿ ಸರ್. ಅಲ್ಲಿ ವಿಶೇಷವಾಗಿ ಅವುಗಳ ನಿರ್ವಹಣೆ ಹೆಂಗೆ ಮಾಡ್ತೀರಿ, ಈ ತೆಂಗಿನ ಬೆಳೆಗಳಾಗಲಿ ತೋಟಗಾರಿಕೆ ಬೆಳೆಗಳಾಗಲಿ? ತೆಂಗಿನ ಬೆಳೆ ಅಂದರೆ ಭೂಮಿ ತಾಯಿ ಮೊದಲೆಲ್ಲ ತರಗು ನಿವಾರಣೆ ಅನ್ಕೊಂಡು ಸುಡ್ತಿದ್ರು ಸರ್, ಈಗ ಅಲ್ಲಲ್ಲೇ ಬೆಂಕಿಗಳನ್ನ ಹಾಕ್ತಿದ್ದು. ಭೂಮಿ ತಾಯಿ ಯಾವತ್ತೂ ಸುಡುಕೋಬಾರ್ದು ಅಂದ್ಬಿಟ್ಟು ನಮ್ಮ ಭಾವನೆ ಬಂದಿ ಸರ್. ಅದನ್ನೇ ಒಂದಡಿ ಸುತ್ತ ಗುಂಡಿ ತೆಗೆದುಬಿಟ್ಟು ತೆಂಗಂದು ಕೆಮ್ಮಣ್ಣು ಮರುಳಾಕ್ಬಿಟ್ಟು, ಮತ್ತು ಇವ ಅಕ್ಕಪಕ್ಕದ ಕಳೆ ಇರ್ತೇವೆ ನೋಡಿ, ಕಳೆನ ಆ ತೆಂಗು ಮರಕ್ಕೆ ಹಾಕೊಂಬರ್ತಾ ಇದ್ದೀನಿ ಸರ್. ಸಾವಯವ ಕೃಷಿಗೆ ತೆಂಗನ್ನ ಸುತ್ತ ಹಾಕೊಂಬರ್ತಾ ಇದ್ದೀವಿ. ಮತ್ತು ತೆಂಗಿನಲ್ಲಿ ಈಗ ಒಂದು ಸ್ವಲ್ಪ ನುಸಿ ಕಂಡುಬಿಡ್ತು ಸರ್, ವಿಜ್ಞಾನಿಗಳು ಹೋದೆ ಸರ್ ಹಿಂಗಾಗದೆ ಅಂತ, ಅವರು ಮೇಲ ತಿನ್ನು ಏನೋ ಹಾಕಬೇಕು ಅಂತಂದರು. ಮರಳು ಮಿಕ್ಸ್ ಮಾಡಿ ಅದು ಕೀಲು ಕೀಲ್ಕ್ ಹಾಕಿದೆ ಸರ್ ಅದು. ಆಮೇಲೆ ತಿರ್ಗಾ ನುಸಿ ಅಡಿಲಿ ಗರಿ ನುಸಿ ಮತ್ತು ಬಿಳುಪು ಬಂದಿತ್ತು. ಆಮೇಲೆ ನಮ್ಮದು ಒಂದು ನೀಲಗಿರಿ ಮರ ಸಿಡ್ಲೊಡೆದ್ಬಿಟ್ಟು ಇದಾಗಿದ್ದು ಸಹ ಮರವ ಅದು ಕೊಟ್ಬಿಟ್ಟಿದ್ದು. ಅದ್ರದ್ದೆಲ್ಲನೂ ಈಗ ಚೆನ್ನಾಗೆ ಸಸಿಗಳು ಎದ್ದು ಎಲೆಗಳು ಚೆನ್ನಾಗಿದ್ದವು ನೀಲಗಿರಿ ಅವು. ಆ ನೀಲಗಿರಿ ಸಸಿನೂ ಬೇವಿನ ಸಸಿನೂ ಒಂದು 2 ಗಿಡನೂ ಯಾಕೆ ಹಾಕ್ಬಾರ್ದು ನೋಡಮ್ಮ ನುಸಿ ಓದೋದು ಅಂದ್ಬಿಟ್ಟು, ಒಂದೆರಡೆರಡು ಗಿಡ ಅದೊಂದೆರಡು ಗಿಡ ಇದೊಂದೆರಡು ಗಿಡ ಪ್ರತಿಯೊಂದು ದೊಡ್ಡ ಗಿಡಕ್ಕೂ ಮತ್ತು ಸಸಿಗಳಿಗೂ ಮಧ್ಯ ಸುಳಿ ನೇರಕ್ಕೆ ಮಡಗ್ಬಿಟ್ಟಿದೆ ಸರ್. ಈಗ ಆಲೆ ಅದಾದ ಮೇಲೆ ಬಿಳಿ ಉಣ್ಣೆನೂ ಇಲ್ಲ ನುಸಿನೂ ಇಲ್ಲ, ಹೊರಟೋಗಿದೆ ಸರ್. ಆ ಗಿಡ ಕಿತ್ತು ಅಲ್ಲಿ ಇಟ್ರ ನೀವು? ಒಂದು 2 ಕಡ್ಡಿ ತಂದು ಈಗಲೂ ಹಾಕಿದ್ದೀನಿ ಸರ್. ಚೆನ್ನಾಗಿದೆ ಸರ್, ಈಗ ಹೊರಟೆ ಹೋಗವೆ ಸರ್, ಈಗ ರೋಗ ಅನ್ನೋದೇ ಇಲ್ಲ. ದೊಡ್ಡ ಗಿಡದಲ್ಲೂ ಬಂದ್ಬಿಟ್ಟಿತ್ತು ಸರ್, ನಮ್ಮ ಪ್ರಯತ್ನಲ್ಲಿ ಯಾಕೆ ಮಾಡಬಾರ್ದು ನೋಡಮ್ಮ ಇದೊಂದು ಅಂದ್ಬಿಟ್ಟಿದೆ. ಅದೊಂದು 2 ಕಡ್ಡಿ ನೀಲಗಿರಿ, ಇದೊಂದು 2 ಕಡ್ಡಿ ಬೆವನ ಕಡ್ಡಿ, ಎರಡೂ ಅದ್ರ ಸುಳ್ಳು ಸುಳಿಗೆ ಹಾಕಿದೆ ಸರ್. ಈಗಲೂ ಬೈಕಾರ ಬಂದು ಒಂದು ದಿವಸ ನೋಡಿ ಸರ್, ಹಂಗೆ ಇದ್ದೆ, ನುಸಿನೇ ಇಲ್ಲ, ಬಿಳಿದು ಹೊಂಟೋಗಿದ್ದೆ, ಅಡಿ ಇಲ್ಲಿ ಗರೀಲಿ ಬರ್ತಿತ್ತು, ಅದು ಬಿಳಿದು ಇಲ್ಲ ಅದು ಇಲ್ಲ ಸರ್ ಎರಡುವೆ. ನೀವೇ ಒಂದು ಪ್ರಯತ್ನ ಮಾಡಿದ್ರಿ? ಹ್ಞೂ ಮಾಡೋದು ಸರ್. ಮತ್ತು ಇನ್ನೊಂದು ನಮ್ಮ ರೈತ ಬಂದವರಿಗೆ ಏನು ಹೇಳಬೇಕು ಅಂತ ನಮ್ಮದು ಆಸೆ ಅಂದರೆ ಸರ್, ಈಗ ಮುಳ್ಳಂದಿ ಎಲ್ಲ ತೋಡ್ಬಿಡ್ತಿತ್ತು ಸರ್, ಅದಕ್ಕೆ ಕೆಲವರು ಏನರಪ್ಪ ಹಿಂಗೆ ಮುಳ್ಳಂದಿ ಹೊಡಿತದೆ ಕಣೆ ನಮ್ಮ ಗದ್ದೆಗಂದೆ, ಅಣ್ಣ ಮುಳ್ಳು ಹಾಕ್ಬಿಡೋಣ ಕಡ್ದೆ ಬುಡಕ್ಕೆ ಅಂದ್ರೆ, ಮುಳ್ಳು ಹಾಕಿದ್ರೆ ನಮಗೆ ಚುತ್ತದಲ್ಲಪ್ಪ ಇದೇನು ಈ ಥರ ಹೇಳ್ಬಿಟ್ರಲ್ಲ ಅಂತಂದೆ ಸರ್, ಅದು ಹಿಡಿನಿಲ್ಲ ನಮಗೆ. ಕೆಲವರು ಕೂದಲು ಹಾಕೊಂಡ್ರು ಕಟ್ಟಿಂಗಿಂದ, ಅದು ಹಿಡಿನಿಲ್ಲ ಸರ್. ಯೋಚನೆ ಮಾಡಿದೆ, ನಮ್ಮ ಗದ್ದೆ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಸುಮ್ಮನೆ ಆ ದೇವ್ರದ್ದ ನೋಡ್ಬಿಟ್ಟು ಏನಪ್ಪ ಇದೊಂದು ಐಡಿಯಾ ನಾನು ಕೊಡಪ್ಪ ಅಂದ್ಬಿಟ್ಟು ಮಾಡಿದೆ ಸರ್. ಅಲ್ಲಿ ಒಂದು ನೀರಿಗೆ ಒಂದು ನಾಲ್ಕು ಮೆಣಚ ತಾಟ ಹಾಕಿದ್ರು ಯಾರೋ, ನೀರು ಕಿತ್ತಾಕೋಕೆ ಆ ತಾಟ ಮೇಲ್ಗಡೆ ಕಿತ್ತಾಕ್ಬಿಟ್ಟಿದ್ರು. ಆ ತಾಟಿನ ಮೇಲೆ ಮನ್ಸು ಬಂದ್ಬಿಡ್ತು, ಈ ತಾಟ ಹಾಕಿ ಏನಾರ ಸುತ್ತಬಿಟ್ರೆ ಮುಳ್ಳಂದಿಗೆ ಏನಾರ ಇದ್ದಾರ ಅಂದ್ಬಿಟ್ಟು ಪ್ರಯತ್ನ ಪಟ್ಕೊಬಿಟ್ಟು ಸುತ್ತ ನಾವು ತೋಡ್ಬಿಟ್ಟು ಆ ತಾಟ ಗೋಣಿಚೀಲ ಇರ್ತಲ್ಲ ಸರ್ ಬಿಳಿದು, ಆ ತಾಟ ಹಾಕ್ಬಿಟ್ಟು ಎರಡ ದಾರ ಕಟ್ಕೊಂಡು ಹೋದೆ ಸರ್. ಅದು ಯಾವಾಗ ಮುಳ್ಳಂದಿಗೆ ಅಲ್ಲಿಗೆ ಸಿಗಾಕತ್ತದಲ್ಲ ಸರ್, ತಿರುಗಾಗಿ ತೋಟ ನೋಡಿಲ್ಲ ಸರ್, ಅದು ಬಂದೇ ಇಲ್ಲ ಸರ್ ಅದು 6 ತಿಂಗಳಿಂದ. ಆಮೇಲೆ ನಮ್ಮ ಸ್ನೇಹಿತರು ಕೇಳಿದ್ರು, ನೋಡಪ್ಪ ನಾನು ಈ ರೀತಿ ಮಾಡಿರೋದು ನೀವು ಮಾಡೋಂಗಿದ್ರು ಮಾಡಿ ಅಂದೆ, ಉಂಜಿಲ್ಗಾರೆ ಪುಟ್ಸ್ವಾಮಿ ಗೌಡ್ರು ಅಂದ್ಬಿಟ್ಟು ನಮ್ಮ ನಂಬರ್ ತಗೊಂಡಿದ್ರು, ಮಾಡಿ ಗೌಡ್ರಿ ಅಂದರೆ ಸಹ ನೀವು ಹೇಳಿದ ಮೇಲೆ ಮಾಡಿದ್ವಿ ಜರಮಣ, ಇಲ್ಲಿವರೆಗೂ ಬಂದೇ ಇಲ್ಲ, ನಮ್ಮ ತೋಟದಾಗ ಪತ್ತುವೇ ಇಲ್ಲ ಅಂತ ಹೇಳಿದ್ರು. ಆ ಪ್ಲಾಸ್ಟಿಕ್ ತಾಟಗಳು ಹಾಕ್ಬಿಟ್ರಿ ನೀವು? ಹ್ಞೂ ಹಾಕಿದ್ರು ಸರ್, ಮಣ್ಣೊಳಗಡೆ ಹಾಕ್ಬಿಟ್ಟಿದ್ವಿ. ಹ್ಞೂ ಮಣ್ಣೊಳಗಡೆ ಎಲ್ಲ ಜುಂಗ್ ಬಿಡಿಸ್ಬಿಡ್ಬೇಕು ಸರ್, ಯಾವಾಗ ಅಲ್ಲಿ ಸಿಗ್ತದೆ ಆ ತೋಟನೇ ತಿರುಗಿ ನೋಡಿದಿಲ್ಲ ಸರ್. ಈಗ 6 ತಿಂಗಳಾಯ್ತು, 6 ತಿಂಗಳು ವರ್ಷವೇ ಆಗದೆ ಸರ್ ನಮ್ಮ ತೋಟಕ್ಕೆ ಬಂದಿಲ್ಲ, ದಿನ ತೋಡಿ ತೋಡಿ ಮಾಡ್ಬಿಡ್ದು ಒಟ್ಟೂರು ಸಹ ದೊಡ್ಡ ಗಿಡಗಳಿಗೆ ಆಗ್ಬಿಟ್ಟಿತ್ತು, ಈಗ ಪತ್ತೆನೇ ಇಲ್ಲ ಸರ್. ಅದನ್ನ ನಮ್ಮ ಮಾಹಿತಿ ತಿಳ್ಕೊಂಡು ನಮ್ಮ ರೈತರಿಗೆ ಒಂದು 4 ಜನ ಕೇಳಿದೆ, ಅವರು ಫೋನ್ ಮಾಡಿದ್ರು ಸರ್ ಈ ಥರ ಮಾಡಿದ್ದೀನಪ್ಪ ಒಂದು ಬತ್ತಲ್ಲ ಅಂತ ಹೇಳಿದ್ರು. ಈ ರೀತಿ ಒಂದು ಉಪಾಯಗಳನ್ನು ಕಂಡುಕೊಳ್ಬೇಕು. ಹಾಂ ಮಾಡ್ಕೊಂಡಿದ್ದೀನಿ. ಈಗ ಮನೆಯಲ್ಲಿ ಮಕ್ಕಳು ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ? ಮಕ್ಕಳು ಒಬ್ಳು ದೊಡ್ಡ ಮಗಳು ಬಿ ಕಾಮ್ ಆಗಿ ಎಂ ಕಾಮ್ ಮಾಸ್ಟರ್ ಡಿಗ್ರಿ ಆಗಿದೆ ಸರ್, ಅವಳು ಅಕೌಂಟೆಂಟ್ಗೆ ಈ ಬೆಂಗಳೂರಿಗೆ ಕಂಪ್ನಿಗೆ ಕರ್ಕೊಂಡಿದ್ದಾರೆ. ಇನ್ನೊಬ್ಳು ಅದೇ ರೀತಿ ಬಿ ಕಾಮ್ ಎಂ ಕಾಮ್ ಮಾಸ್ಟರ್ ಡಿಗ್ರಿ ಆದರು, ಅವಳು ಯಾಕೋ ಬೆಂಗಳೂರು ವಾತಾವರಣ ಹಿಡಿದು ಹೋಯ್ತು, ಬಂದ್ಬಿಟ್ಟು ಜ್ವರ ಸಳಿ ಅನ್ಕಂಡೆ, ಈಗ ಇಲ್ಲಿ ಟೀಚರ್ ಕೆಲ್ಸಕ್ಕೆ ಹೋಯ್ತಾಳೆ ಸರ್. ಒಳ್ಳೆ ಇಬ್ಬರು ಹೆಣ್ಮಕ್ಳು, ಇಬ್ಬರು ಹೆಣ್ಮಕ್ಳು ಸರ್, ಗಂಡು ಮಗ ಲಾಸ್ಟ್ ನಾನು, ಅವನು ಬಿ ಕಾಮ್ ಎಂ ಕಾಮ್ ಆಯಿತು ಸರ್. ಇವರೆಲ್ಲ ಅವ್ರ ದೊಡ್ಡ ಮಗಳು ಮಗ ಓದ್ಬೇಕಾದ್ರೆ ನಮ್ಮ ಬಾಮೈದ ಪೊಲಿಟಿಕಲ್ ಸೈನ್ಸ್ ಲೆಕ್ಚರ್ ಆಗಿದ್ದಾರೆ ಕೀಲಾರ ಶಿವಾನಂದ ಮುಟ್ಟಿ, ಅವ್ರ ಕಷ್ಟಡಿಯಲ್ಲಿ ಬೆಳೆದಿದ್ದು ಸರ್ ಅವರು ಇಬ್ಬರು. ಏನಂತಾರೆ ಅವರು, ಕೃಷಿ ಬದುಕು ನಿಮಗೆ ಒಟ್ಟಿನಲ್ಲಿ ನೆಮ್ಮದಿಯಾಗಿ? ಹ್ಞೂ ನೆಮ್ಮದಿಯಾಗಿ ಇರುವಷ್ಟರಲ್ಲಿ ತೃಪ್ತಿ ಪಡಬೇಕು ಸರ್, ಇಲ್ಲದೆ ಹೋದ್ರೆ ತೃಪ್ತಿ ಪಡ್ಕೋದ ಸರ್, ಇರುವಷ್ಟರಲ್ಲಿ ಮಾಡ್ಕೊಂಡು ಹೋಯ್ತೀವಿ ಸರ್. ಹಂಗೆ ಆಲೆ ಪಾರಂದವನು ಕರೆದ ಅಂತಾರೆ ಈ ಊರಲ್ಲಿ ಜನಗಳು, ಅವ್ರು ಅಂದರು ಅನ್ಕಲಿ ಸರ್. ನಾವು ಏನೇ ಮೀಟಿಂಗ್ ಇದ್ವಿ ನೋಡ್ರಪ್ಪ, ಇವತ್ತು ಮೀಟಿಂಗ್ ನಡೀತದೆ, ಮೈಸೂರಲ್ಲಿ ನಡೀತದೆ, ಮಂಡ್ಯದ ವಿ ಸಿ ಪರಮಲ್ಲಿ ನಡೀತದೆ, ನಾಗನಳ್ಳಿ ಪರಮಲ್ಲಿ ನಡೀತದೆ, ಬರ್ರಪ್ಪ ಅಂತ ಆ ಭಾವನೆ ಮಾಹಿತಿ ತಿಳಿಸ್ಬಿಟ್ಟು ಆಮೇಲೆ ಹೊರಡ್ತೀನಿ ಸರ್. ನಾವು ಹೋಟ್ಲ ತವ ಅಂಗಡಿ ತವ ವಿಷಯ ತಿಳಿಸ್ತೀನಿ ಸರ್, ಆಮೇಲೆ ಹೊರಟ್ಬಿಡ್ತೀವಿ ಸರ್. ನಾವು ಏನೇ ಕೆಲಸ ಇದ್ರೂ ಭಾಗವಹಿಸ್ತೀವಿ ಸರ್. ಇನ್ನು ತರಕಾರಿ ಬೆಳೆಗಳು ನೀವು ಹೇಳಿದ್ರಿ, ಬೀನ್ಸ್ ಅಲ್ಲದೆ ಬೇರೆ ಏನಾದರೂ ಬೆಳೆಗಳು ಪ್ರಯತ್ನ ಪಟ್ಟಿದ್ದೀರಾ ಹೆಚ್ಚು? ಹಾಂ ಬಟ್ಟಿವಿ ಸರ್. ನಮ್ಮ ಇದು ಬಿ ಆರ್ ಜಿ ಒಂದು ತೊಗರಿ ಅಂದ್ಬಿಟ್ಟು ನಮ್ಮ ಮಹದೇವ್ ಸರ್ ಕೊಟ್ಟಿರ್ತಾರೆ, ಕೆ ವಿ ಕೆ ಅವರು ಸರ್, ಅದನ್ನೇ ಅವ್ರಿಗೆ ವಿ ಸಿ ಪರಮ್ಗೆ ತೂಕ ಮಾಡ್ಕೊಂಡೆ, ಅವರು 40 ರೂಪಾಯಿನ ಕೆ ಜಿ ಮಾರಾಟ ಮಾಡಿದೆ ಸರ್, ಉದ್ದು 80 ರೂಪಾಯಿ ಕೊಟ್ಟಿದ್ದೆ, 13 ಕುಂಟೆಗೆ 1 ಕುಂಟಲು 36 ಕೆ ಜಿ ಆಗಿತ್ತು ಸರ್ ಉದ್ದು. ಮತ್ತು ಹೆಸರು, ಹೆಸರು ಕಾಳು 40 ರೂಪಾಯಿನ ಕೊಟ್ಟೆ ಸರ್, ಉದ್ದು 80 ರೂಪಾಯಿನ ಕೊಟ್ಟೆ 1 ಕೆ ಜಿನ. ಮತ್ತು ಹಸಿ ತರಕಾರಿ ಮಾರಾಟ ಬಿ ಆರ್ ಜಿ ತೊಗರಿಯ ಮಾರಾಟ ಮಾಡ್ಕೊ ಬಂದೆ ಸರ್. ಒಟ್ಟಿನಲ್ಲಿ ಎಲ್ಲ ಲೆಕ್ಕಾಚಾರ ಅಂತೂ ಇಡ್ತೀರಾ? ಹ್ಞೂ ಇಡ್ತೀನಿ, ಬರ್ಕೊಂಡಿದ್ದೀನಿ. ಖರ್ಚು ಎಷ್ಟಾಯ್ತು, ಹೋಗ ಬರೋ ಖರ್ಚು ಎಷ್ಟಾಯ್ತು? ಇನ್ನೇನಿಲ್ಲ ಸರ್, ನಮ್ಮ ಸೈಕಲ್ ತಗೊಂಡಿರ್ತೀನಿ ಸರ್, ಆದ್ರೆ 10 ರೂಪಾಯಿ ಜೋಬ್ಗೆ ಹಾಕೋತೀನಿ, ಆದರೂ ಪಂಚರ್ ಆಯ್ತದೆ ಆಗದೇ ಜೋಬಲ್ಲಿ ಮನೆಗೆ 10 ರೂಪಾಯಿ ವಾಪಸ್ ಬರ್ತದೆ. ಹಂಗೂ ನಮ್ಮ ಸಾಹೇಬರು ಸ್ಕೂಟ್ರ್ ತಗೋಕಿಲ್ಲ ಅಂತಾರೆ, ನಾವು ಯಾವ ಆಫೀಸಲ್ಲಿ ಇದ್ದೇವೆ ಸರ್, ಸ್ಕೂಟ್ರಿಗೆ ಆದರೆ ದಿನ 200 ರೂಪಾಯಿ ಬೇಕು ಪೆಟ್ರೋಲ್ಗೆ ಅಂತ ಅಂತೀವಿ. ಈ ಸೈಕಲ್ ಟೈರು ಟೂಬು ಚೆನ್ನಾಗಿ ನೋಡ್ಕೋತೀನಿ, ವ್ಯಾಯಾಮ ಆದಂಗೆ ಐತೆ ಸರ್ ನಮಗೂ. ಇವತ್ತು ಒಂದು ಬಿ ಪಿ ಶುಗರು ಯಾವುದು ಟ್ಯಾಬ್ಲೆಟ್ಸು ತಗೋತಾ ಇಲ್ಲ, ಈಗ ನಮಗೆ ಗದ ತಗೋದ್ರು ಸೈಕಲ್ ಹೊಡ್ಕೊಂಡು ಹೋಗ್ತೀನಿ, ಮನೆಗೆ ಬಂದರೂ ಹೋಗ್ತೀನಿ, ವಿಷಪ ನಮ್ಗೆ ತರಕಾರಿ ಪರ್ಕೆ ತಗೋದ್ರು ಸೈಕಲಲ್ಲಿ ತಗೊಂಡು ಹೋಗ್ತೀನಿ, ಈ ಥರ ಮಾಡ್ಕೊಂಡು ಮಂಡ್ಯ ಗಿಂಡ್ಯಾಗ ಹೋದ್ರೆ ಬಸ್ಕ್ ಹೋಯ್ತೀನಿ ಸರ್, ಈ ಥರ ಮಾಡ್ಕೊಂಡು ಜೀವನ ಹೆಂಗ ಮಾಡ್ಕೋತೀವಿ ಸರ್. ಜಯರಾಮ್ ಅವರೇ, ನಿಮ್ಮ ಮಾತುಗಳನ್ನು ಕೇಳಿ ನಮಗಂತೂ ಖುಷಿ ಆಯಿತು. ಈ ಕಾರ್ಯಕ್ರಮ ಕೇಳ್ತಿರೋವಂಥ ರೈತರಿಗೂ ಅನಿಸಿರ್ಬೋದು, ನಾವು ಒಂದಿಷ್ಟು ಜಯರಾಮ್ ಅಣ್ಣನ ಜೊತೆ ಮಾತಾಡಬೇಕು ಅಂತ. ಅದಕ್ಕೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ. ಆಮೇಲೆ ನಮ್ಮ ರೈತ ಬಂದವರಿಗೆ ಇನ್ನೊಂದು ಮನವಿ, ನಮ್ಮ ರೈತ ಬಂದವರು ಎಲ್ರಿಗೂ ತಾವುಗೊಳ್ಳುವ ನಮ್ಮ ಮೈಸೂರು ಆಕಾಶವಾಣಿ ಕೇಳಬೇಕು, ಅದನ್ನು ನೆನಪಿಗೋಸ್ಕರ ರೇಡಿ ಇಟ್ಕೊಂಡಿದ್ದೀನಿ. ಸಾಯಂಕಾಲ 6:50 ನಮ್ಮ ರೈತರು ಏನೇ ಕಷ್ಟ ಇದ್ರೂ ತಾವು ರೇಡಿಯನ್ನು ಕೇಳಬೇಕು ಮತ್ತು FM ಕೇಳಬೇಕು ಅಂತ ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊತಾ ಇರ್ತೀನಿ. ನಮ್ಮ ಆಕಾಶವಾಣಿಗೆ ಅನಂತ ಅನಂತ ನಮಸ್ಕಾರಗಳು. ಇದೇ ರೀತಿ ನಮ್ಮ ತಲೆಯಲ್ಲಿ ಜ್ಞಾನ ಬಂದು ಚೆನ್ನಾಗಿದೆ, ನಮಗೆ ತುಂಬ ಸಂತೋಷ ಆಯಿತು. ಇದೇ ರೀತಿ ನಮ್ಮ ಮೊಬೈಲ್ ನಂಬರು 8139903659, 8139903659. ಇನ್ನೊಂದ್ಮೆಯೆ 8139903659. 3, 6, 5, 9. ಒಳ್ಳೆಯದು ಜಯರಾಮ್ ಅವರೇ, ನಿಮ್ಮ ಒಂದು ಉತ್ಸಾಹ ಏನಿದೆ, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಭಾಳ ಆತ್ಮವಿಶ್ವಾಸದಿಂದ ನೀವು ಹೇಳಿದ್ರಿ, ಒಂದು ಎಕರೆನಲ್ಲಿ ಮನಸ್ಸು ಮಾಡಿದ್ರೆ ನಾವು ದಿನ ಪೂರ್ತಿ ಕೆಲಸ ಮಾಡಿ ಅದನ್ನು ಜೀವನದಲ್ಲಿ ಬೇಕಾಗಿದ್ದನ್ನೆಲ್ಲ ಪಡ್ಕೊಳ್ಬೋದು, ಒಳ್ಳೆಯ ಬೆಳೆಯನ್ನು ಪಡ್ಕೊಳ್ಬೋದು, ಮನೆಗೆ ಬೇಕಾದಂಥ ಅಕ್ಕಿನ ನೀವು ಬೆಳ್ಕೊಳ್ತಾ ಇದ್ದೀರಿ, ಜೊತೆಗೆ ದ್ವಿದಳ ಧಾನ್ಯಗಳು ತರಕಾರಿಗಳು ಎಲ್ಲ ಮನೆಗೆ ಸಿಗ್ತಾ ಇದೆ, ಹಸು ಸಾಕಿದ್ದೀರಿ, ಹಾಲನ್ನು ಬಳಸ್ತಾ ಇದ್ದೀರಿ, ಹೀಗೆ ಒಂದು ಸಮಗ್ರ ಕೃಷಿಯ ಒಂದು ಉತ್ಪನ್ನಗಳೇನಿದೆ ಹೆಚ್ಚು ಕಡಿಮೆ ಎಲ್ಲವನ್ನು ತಾವು ಸ್ವತಃ ಉತ್ಪಾದನೆ ಮಾಡ್ಕೋತಾ ಇದ್ದೀರಿ, ಬಳಕೆ ಮಾಡ್ತಾ ಇದ್ದೀರಿ, ಜೊತೆಗೆ ನೇರ ಮಾರುಕಟ್ಟೆಯನ್ನು ನೀವು ಅವಲಂಬಿಸಿರೋದ್ರಿಂದ ನಿಮಗೆ ಲಾಭವೂ ಸಿಗ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಲೆಕ್ಕಾಚಾರ ಇಟ್ಕೊಂಡು ಹೋಗುವಂಥದ್ದು ಅದು ಚೆನ್ನಾಗಿ ಮಾಡ್ತಾ ಇದ್ದೀರಿ. ಈ ರೀತಿಯ ಪ್ರಯತ್ನಗಳು ಇನ್ನಷ್ಟು ಕೃಷಿಕರು ಮಾಡಲಿ ಅಂತ ನಾವು ಆಶಿಸ್ತೀವಿ. ಇಷ್ಟೊತ್ತು ಮಾಹಿತಿ ನೀಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರಗಳು ಸರ್ ತಮಗೆಲ್ಲ. ಇದುವರೆಗೆ ಕೃಷಿಯಲ್ಲಿನ ಅನುಭವ ಕುರಿತು ಮಂಡ್ಯ ತಾಲೂಕು ದುದ್ದ ಹೋಬಳಿ ಜಯಪುರ ಗ್ರಾಮದ ಪ್ರಗತಿಪರ ಕೃಷಿಕ ಜೆಬಿ ಜಯರಾಮು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರಿನ ಇಲವಾಲದ ಬಳಿ ಇರುವ ಯಲಚಹಳ್ಳಿ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಇದೇ ತಿಂಗಳ 31ನೇ ತಾರೀಖಿನಂದು ಸೋಮವಾರ ಬೆಳಗ್ಗೆ 10:30 ಸ್ವಯಂ ಉದ್ಯೋಗಕ್ಕಾಗಿ ಅಣಬೆ ಕೃಷಿ ಕುರಿತಾದ ತರಬೇತಿ ಕಾರ್ಯಕ್ರಮವನ್ನು ರೈತರಿಗಾಗಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನುರಿತ ವಿಜ್ಞಾನಿಗಳು ಹಾಗೂ ಅನುಭವಿ ಕೃಷಿಕರು ಗುಣಮಟ್ಟದ ಉತ್ಪಾದನೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಎದುರಿಸುವ ಹಲವಾರು ಸಮಸ್ಯೆ ಹಾಗೂ ಅದರ ಪರಿಹಾರ ಕುರಿತು ರೈತರಿಗೆ ಮಾಹಿತಿ ನೀಡಲಿದ್ದಾರೆ. ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಮತ್ತು ಇತರೆ ಜಿಲ್ಲೆಗಳಿಗೆ ಸೇರಿದ ಆಸಕ್ತ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪೂರ್ವ ನೋಂದಣಿ ಮಾಡಿಸಬಹುದಾಗಿದೆ. ಮೊದಲು ಬಂದವರಿಗೆ ಆದ್ಯತೆ ನೀಡಲಾಗುವುದು. ನೋಂದಣಿಗಾಗಿ 8147952226 ಅಥವಾ 9341997297 ಈ ದೂರವಾಣಿಗಳನ್ನು ಸಂಪರ್ಕಿಸಬಹುದಾಗಿದೆ. ದೂರವಾಣಿ ಸಂಖ್ಯೆಗಳು ಮತ್ತೊಮ್ಮೆ 8147952226 ಅಥವಾ 9341997297. ಇದೇ ತಿಂಗಳ 31ನೇ ತಾರೀಖು ಸೋಮವಾರ ಬೆಳಗ್ಗೆ 10:30 ಸ್ವಯಂ ಉದ್ಯೋಗಕ್ಕಾಗಿ ಅಣಬೆ ಕೃಷಿ ಕುರಿತ ತರಬೇತಿ ಕಾರ್ಯಕ್ರಮವನ್ನು ಯಲಚಹಳ್ಳಿಯಲ್ಲಿರುವ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಏರ್ಪಡಿಸಲಾಗಿದೆ. ರೈತ ಬಾಂಧವರು ಈ ತರಬೇತಿ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಡಿಸೆಂಬರ್ 23-25 ಬಾಗಲಕೋಟೆಯ ಉದ್ಯಾನಗಿರಿಯ ಮುಖ್ಯ ಆವರಣದಲ್ಲಿ ಸಾವಯವ ಕೃಷಿಗಾಗಿ ತೋಟಗಾರಿಕೆ ಎಂಬ ಧ್ಯೇಯದೊಂದಿಗೆ ತೋಟಗಾರಿಕೆ ಮೇಳ 2022 ಹಮ್ಮಿಕೊಳ್ಳಲಾಗಿದೆ. ಈ ತೋಟಗಾರಿಕೆ ಮೇಳದಲ್ಲಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ವ್ಯಾಪ್ತಿಯಲ್ಲಿ ಬರುವ ರಾಜ್ಯದ 24 ಪ್ರತಿ ಜಿಲ್ಲೆಗೆ ಒಬ್ಬ ಶ್ರೇಷ್ಠ ತೋಟಗಾರಿಕೆ ರೈತ ಹಾಗೂ ರೈತ ಮಹಿಳೆಯನ್ನು ಆಯ್ಕೆ ಮಾಡಿ ಸೂಕ್ತ ಬಹುಮಾನದೊಂದಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುವುದು. ಈ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಲು ಬಯಸುವ

ದಾರಿ ತಪ್ಪಿದೆ ಈಗ ನಮ್ಮ ಬದುಕ, ದಾರಿ ತಪ್ಪಿದೆ ಈಗ ನಮ್ಮ ಬದುಕ. ಮಳಿಯ ಹಿಡಿದು ಕೆರೆಗೆ ತುಂಬಲು ಬೇಕು, ಹರಗಿ ಹಚ್ಚ